ಆಚರಣೆ. ಇಂದು ವಿಶ್ವ ಜಲ ದಿನ, ನೀರಿನ ಸಂರಕ್ಷಣೆ ಕುರಿತು ಜಾಗೃತಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ. ತೀರಾ ವ್ಯವಹಾರ ಬುದ್ಧಿಯಲ್ಲಿ ಗಂಡಾದ್ರೆ ಒಳ್ಳೆಯದು, ಹೆಣ್ಣಾದ್ರೆ ಕೆಟ್ಟದ್ದು ಅನ್ನುವಂತ ಹಳೆಯ ಸಂಪ್ರದಾಯವನ್ನು ಬಿಟ್ಟು ಹೆಣ್ಣು ಮಕ್ಕಳನ್ನ ಗಂಡು ಮಕ್ಕಳ ಹಾಗೆ ನೋಡಿಕೊಳ್ಳಿ, ಗಂಡು ಮಕ್ಕಳ ಹಾಗೆ ಅವರಿಗೆ ಶಿಕ್ಷಣ ಕೊಡಿ, ಅವಕಾಶ ನಿರ್ಮಾಣ ಮಾಡಿ, ಭ್ರೂಣ ಹತ್ಯೆ ಮಾಡಿ ಯಾವ ಪಾಪವನ್ನು ಕಟ್ಕೊಳ್ಬೇಡಿ, ಹೆಣ್ಣು ಅನ್ನುವಂತ ಭಾವನೆಯಿಂದ ಅದನ್ನು ದೂರ ತಳ್ಳಬೇಡಿ, ಯಾವುದೇ ಕಾರಣಕ್ಕೂ ಅವಳು ಹೊರೆಯಾಗ್ತಾಳೆ ಅನ್ನೋ ಭಾವನೆಯನ್ನು ತೊರೆದು ಬಿಡಿ. ಭ್ರೂಣಲಿಂಗ ಪತ್ತೆ ಮಾಡುವುದು, ಪತ್ತೆಗೆ ಕೇಳುವುದು ಕಾನೂನು ಬಾಹಿರ. ಹೆಣ್ಣು ಭ್ರೂಣ ಹತ್ಯೆ ಶಿಕ್ಷಾರ್ಹ ಅಪರಾಧ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ರೈತ ಧ್ವನಿ ಕಿಸಾನ್ ಮಣಿ ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ. ಯುಗಾದಿ ಹಬ್ಬದ ಹಿನ್ನೆಲೆಯಲ್ಲಿ ಕಾರ್ಯಕ್ರಮ ರೂಪಕ ಚೈತನ್ಯಕ್ಕೆ ಮುನ್ನುಡಿ ಯುಗಾದಿ. ಕೃಷಿ ವಿದ್ಯೆಯೇ ಮೇಲು, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ, ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ, ಹೊಸ ವರ್ಷಕ್ಕೆ ಹೊಸ ಹರಿಸವ, ಹೊಸತು ಹೊಸತು ತರುತ್ತಿದೆ, ಹೊಸತು ಹೊಸತು ತರುತ್ತಿದೆ. ರೂಪಕ ಚೈತನ್ಯಕ್ಕೆ ಮುನ್ನುಡಿ ಯುಗಾದಿ. ರಚನೆ ಮತ್ತು ನಿರ್ಮಾಣ ವಿಜಯ್ ಅಂಗಡಿ. ಕೇಳಿ ರೂಪಕ ಚೈತನ್ಯಕ್ಕೆ ಮುನ್ನುಡಿ ಯುಗಾದಿ. ಪೊಂಗಲಲ್ಲಿ ಮೃಂಗದ ಸಂಗೀತ ಕೇಳಿ, ಪೊಂಗೆ ಹೂವ ಪೊಂಗಲಲ್ಲಿ ಮೃಂಗದ ಸಂಗೀತ ಕೇಳಿ, ಮತ್ತೆ ಕೇಳ ಬರುತ್ತಿದೆ, ಹೂವಿನ ಕಹಿ ಬಾಳಿನಲ್ಲಿ ಹೂವಿನ ನಸುಗಂಟು ಸೂಸಿ ಜೀವ ಕಳೆಗೆ ತರುತ್ತಿದೆ. ರೈತ ಬಂದವರೇ, ಕೇಳುಗರೆ, ಯುಗಾದಿ ನಿಸರ್ಗದ ಹಬ್ಬ. ಮಣ್ಣಿನ ಮಕ್ಕಳಾಗಿರುವ ರೈತರ ಚೈತನ್ಯಕ್ಕೆ ಮುನ್ನುಡಿ ಬರೆಯುವ ಹಬ್ಬವಿದು. ನಿಸರ್ಗದಲ್ಲಿ ಯುಗಾದಿಗೆ ಸ್ವಲ್ಪ ದಿನಗಳ ಮುಂಚೆ ಮತ್ತು ಯುಗಾದಿಯ ನಂತರ ಕೆಲವೇ ದಿನಗಳಲ್ಲಿ ಎಷ್ಟೊಂದು ಹೊಸತನವನ್ನು ಕಾಣ್ತೀವಲ್ವ? ಹಾಗೆ ರೈತರು ಮುಂಗಾರಿ ಹಂಗಾಮಿಗೆ ಉಲ್ಲಾಸದಿಂದ ಸಿದ್ಧತೆಗಳನ್ನು ಮಾಡಿಕೊಳ್ಳಿಕ್ಕೆ ಈ ಯುಗಾದಿ ಮುನ್ನುಡಿಯನ್ನು ಬರೆಯುತ್ತೆ. ಮಣ್ಣಿನಲ್ಲಿ ವಿಶೇಷವಾದ ಚೈತನ್ಯ ಪುಟಿದೇಳುತ್ತೆ. ಹಾಗೆ ಮರಗಿಡಗಳಲ್ಲಿ ಪಕ್ಷಿಗಳಲ್ಲಿ ಕಾಣುವ ಆ ಚೈತನ್ಯದಾಯಕವಾದ ಬೆಳವಣಿಗೆ ಅನೇಕರಿಗೆ ಉಲ್ಲಾಸವನ್ನು ನೀಡುತ್ತೆ. ಬೇವು, ಮಾವು, ನೇರಳೆ, ಕಾಫಿ ಹೀಗೆ ಹತ್ತಾರು ಮರಗಿಡಗಳು ಹೊಸ ಚಿಗುರನ್ನು ಮೂಡಿಸಿಕೊಂಡು ಕಂಗೊಳಿಸ್ತವೆ, ನೋಡುಗರಿಗೆ ಮುದ ನೀಡುತ್ತವೆ. ಭೂಮಿ ಒಳಗಡೆ ಇರುವ ಗಡ್ಡೆಗೆಣಸುಗಳು ಸಹ ಚೈತನ್ಯಕ್ಕೆ ಸಿದ್ಧತೆ ಮಾಡಿಕೊಳ್ತವೆ. ಕೆಲವೇ ದಿನಗಳಲ್ಲಿ ಅವುಗಳಿಂದ ಮೂಡುವ ಹೂವು ಮತ್ತು ಚಿಗುರು ಅನೇಕರಿಗೆ ಅಚ್ಚರಿಯನ್ನು ಉಂಟು ಮಾಡುತ್ತೆ. ಯುಗಾದಿ ಸರ್ವರ ಸಂತೋಷದಾಯಕವಾದ ಹಬ್ಬ. ಕೆಲವಾರು ಭಾಗಗಳಲ್ಲಿ ವಾರ 10 ದಿನಗಳ ಕಾಲ ಯುಗಾದಿಯ ನಿಮಿತ್ತ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತೆ. ಪ್ರತಿಯೊಂದು ದಿನವೂ ಭಿನ್ನ ಭಿನ್ನವಾದ ಚಟುವಟಿಕೆಗಳಿರ್ತವೆ. ಒಟ್ಟಾರೆ ಕೃಷಿ ಪ್ರಧಾನವಾದ ಈ ನಮ್ಮ ನಾಡಿನಲ್ಲಿ ಯುಗಾದಿ ಎಲ್ಲರಿಗೂ ಹೊಸತನವನ್ನು ಮೂಡಿಸ್ಲಿಕ್ಕೆ ನೆರವಾಗ್ತದೆ. ಹಳೆಯ ಕಹಿ ನೆನಪುಗಳನ್ನು ಅಳಿಸಿ ಹಾಕಲಿಕ್ಕೆ, ಉಲ್ಲಾಸವನ್ನು ಮೈಗೂಡಿಸ್ಲಿಕ್ಕೆ ಯುಗಾದಿ ಸಂದೇಶವನ್ನು ಕೊಡುತ್ತೆ. ಕೇಳುಗರೆ, ಈ ಹಂಗಾಮಿನಲ್ಲೇ ಜೇನುನೊಣಗಳ ಕ್ರಿಯಾಶೀಲತೆಯನ್ನು ಗಮನಿಸಿ ನೋಡಿ. ಸಂತಾನ ಅಭಿವೃದ್ಧಿಯು ಸೇರಿಕೊಂಡು ಮಧುವನ್ನು ಸಂಗ್ರಹಿಸುವ ಆ ಚುರುಕುತನದ ನೋಟ ನಮ್ಮೆಲ್ಲರಿಗೂ ಸಂತೋಷವನ್ನು ಕೊಡುತ್ತೆ. ಜೇನುನೊಣಗಳು ಮಳೆಗಾಲದಲ್ಲಿ ಅಷ್ಟೊಂದು ಚಟುವಟಿಕೆಯಿಂದ ಇರೋದಿಲ್ಲ. ಜೀವದ ಭಯ ಒಂದು, ಹಾಗೆ ಮಳೆಗೆ ನೆಂದುಬಿಟ್ರೆ ಅವು ಮತ್ತೆ ತಮ್ಮ ಗೂಡಿಗೆ ವಾಪಸ್ ಬರೋದು ಕಷ್ಟವೇ. ಹಾಗಾಗಿ ಮಳೆಗಾಲದಲ್ಲಿ ಜೇನುನೊಣಗಳು ಮಳೆ ಕಮ್ಮಿ ಇರುವ ಪ್ರದೇಶಗಳಿಗೆ ವಲಸೆ ಹೋಗೋದಿದೆ. ಮಳೆ ಕಮ್ಮಿ ಆಗ್ತಾ ಬಂತಂದರೆ ಮತ್ತೆ ಅವು ಮಲೆನಾಡಿಗೆ ಬಂದು ಸೇರಿಕೊಳ್ತವೆ, ತಮ್ಮ ಮೂಲ ಜಾಗಗಳನ್ನು ಹುಡಿಕೊಳ್ತವೆ. ಪಕ್ಷಿಗಳಲ್ಲೂ ಹಾಗೆ, ಮಳೆಗಾಲದಲ್ಲಿ ಪಕ್ಷಿಗಳು ಹೆದರುತ್ತವೆ. ಮೊಟ್ಟೆ ಇಡಲಿಕ್ಕೆ ಮತ್ತು ಸಂತಾನಾಭಿವೃದ್ಧಿಗೂ ಒಂದು ರೀತಿಯ ಹೊಡೆತ. ಮಳೆಗಾಲದಲ್ಲಿ ಮೊಟ್ಟೆಗಳು ನೆಂದರೆ, ಮರಿಗಳು ನೆಂದರೆ ಸಂತಾನ ಅಭಿವೃದ್ಧಿಗೆ ದೊಡ್ಡ ಪೆಟ್ಟು. ಆದರೂ ಪ್ರಯತ್ನಗಳು ಸಾಕ್ತಾ ಇರ್ತವೆ, ಅವು ಸಹ ವಲಸೆ ಹೋಗ್ತವೆ. ಚಳಿಗಾಲ ಮುಗಿಯುವ ಈ ಸಂದರ್ಭದಲ್ಲಿ ಮತ್ತು ಬೇಸಿಗೆ ಶುರುವಾಗುವ ಈ ಘಳಿಗೆಯಲ್ಲಿ ಘಟಿಸುವ ಯುಗಾದಿ ಸಂದರ್ಭ ಒಂದು ಪರಿವರ್ತನೆಯ ಕಾಲ. ಸೂಕ್ಷ್ಮ ಜೀವಿಗಳಿಗೆ, ಪ್ರಾಣಿ ಪಕ್ಷಿಗಳಿಗೆ, ಸಸ್ಯಗಳಿಗೆ, ಎಲ್ಲರಿಗೂ ಒಂದು ರೀತಿಯಲ್ಲಿ ಪಾಠ ಕಲಿಸುವ, ನೀತಿ ಹೇಳುವ ಈ ಸಂದರ್ಭವು ಪರಿಸರದ ಬೆಳವಣಿಗೆಯಲ್ಲಿ ಮಹತ್ವದ ತಿರುವನ್ನು ತೋರಿಸುತ್ತೆ. ಮಧುಮಾಸ ಜಗದ ಮಂದಹಾಸ ಬಂದಿತು, ಮಧುಮಾಸ ಜಗದ ಮಂದಹಾಸ. ಸರಸ ಪ್ರಕೃತಿ ವಿಭವ ಮಹಾಕಾವ್ಯದನುಪ್ರಾಸ, ಸರಸ ಪ್ರಕೃತಿ ವಿಭವ ಮಹಾಕಾವ್ಯದನುಪ್ರಾಸ. ಬಂದಿತು ಮಧುಮಾಸ ಜಗದ ಮಂದಹಾಸ, ಬಂದಿತು ಮಧುಮಾಸ ಜಗದ ಮಂದಹಾಸ. ಪಲ್ಲವ ನವ ಪರಿಮಳ ಸುತ್ತ ನವೋಲ್ಲಾಸ, ನವ ಪಲ್ಲವ ನವ ಪರಿಮಳ ಸುತ್ತ ನವೋಲ್ಲಾಸ. ನವ ವಿಕಸಿತ ಕುಸುಮ ನಿಚಯ ದೃಶ್ಯ ಮನೋಲ್ಲಾಸ, ನವ ವಿಕಸಿತ ಕುಸುಮ ನಿಚಯ ದೃಶ್ಯ ಮನೋಲ್ಲಾಸ. ಕುಹು ಕುಹು ಕೋಕಿಲದನಿ ಶ್ರವಣ ಸುಬಗದಿಂಚರ, ಕುಹು ಕುಹು ಕೋಕಿಲದನಿ ಶ್ರವಣ ಸುಬಗದಿಂಚರ. ಪ್ರಕೃತಿ ಕರೆವ ಕರೆಯನಾದ ಸರಸರಾಗ ಸಂಚಾರ, ಪ್ರಕೃತಿ ಕರೆವ ಕರೆಯನಾದ ಸರಸರಾಗ ಸಂಚಾರ. ಬಂದಿತು ಮಧುಮಾಸ ಜಗದ ಮಂದಹಾಸ, ಸರಸ ಪ್ರಕೃತಿ ವಿಭವ ಮಹಾಕಾವ್ಯದನುಪ್ರಾಸ. ಬಂದಿತು ಮಧುಮಾಸ ಜಗದ ಮಂದಹಾಸ, ಬಂದಿತು ಮಧುಮಾಸ ಜಗದ ಮಂದಹಾಸ. ತರುಲತಾದಿ ವೈಭವ ಅರುಣ ಕಿರಣ ರೋಮಾಂಚಿತ, ತರುಲತಾದಿ ವೈಭವ ನವಚೇತನ ನವಜೀವನ ಇದೊಂದು ವಿಶ್ವ ಸಂಭ್ರಮ ನವಚೇತನ ನವಜೀವನ ಇದೊಂದು ವಿಶ್ವ ಸಂಭ್ರಮ ಮೇಘರಹಿತ ವಿಮಲ ಗಗನ ನಕ್ಷತ್ರಗಳ ಸಂಚಯ ಮೇಘರಹಿತ ವಿಮಲ ಗಗನ ನಕ್ಷತ್ರಗಳ ಸಂಚಯ ಮಧುಮಾಸವು ಜಗದದ್ಭುತ ಸೃಷ್ಟಿ ಭವ್ಯ ಬಂಧುರ ಮಧುಮಾಸವು ಜಗದದ್ಭುತ ಸೃಷ್ಟಿ ಭವ್ಯ ಬಂಧುರ ಹೊಂದಿತು ಮಧುಮಾಸ ಜಗದ ಮಂದಹಾಸ ಹೊಂದಿತು ಮಧುಮಾಸ ಜಗದ ಮಂದಹಾಸ ಸರಸ ಪ್ರಕೃತಿ ವಿಭವ ಮಹಾಕಾವ್ಯದ ಅನುಕಾಸ ಸರಸ ಪ್ರಕೃತಿ ವಿಭವ ಮಹಾಕಾವ್ಯದ ಅನುಕಾಸ ಬಂದಿತು ಮಧುಮಾಸ ಜಗದ ಮಂದಹಾಸ ಬಂದಿತು ಮಧುಮಾಸ ಜಗದ ಮಂದಹಾಸ ಜಗದ ಮಂದಹಾಸ ಜಗದ ಮಂದಹಾಸ ಕೇಳುಗರೆ ಯುಗಾದಿಯ ಮುನ್ನ ಸಾಮಾನ್ಯವಾಗಿ ಮಳೆ ಬರೋದಿದೆ. ಬೇಸಿಗೆಯ ಧಗೆಯನ್ನು ತಣಿಸಲು ನಿಸರ್ಗದ ಸಿಂಚನವಿದು. ವಿಶೇಷವಾಗಿ ಮಲೆನಾಡಿನಲ್ಲಿ ಯುಗಾದಿಯ ಆಚೀಚೆ ಮಳೆ ಬಂದೇ ಬರುತ್ತೆ ಎಂದು ಜನ ನಂಬಿಕೊಂಡೇ ಕೆಲಸಗಳನ್ನು ಮಾಡ್ತಾ ಇರ್ತಾರೆ. ಕಾಫಿ, ಕಾಳುಮೆಣಸು, ಏಲಕ್ಕಿ, ಅಡಿಕೆ ಇತ್ಯಾದಿ ಬೆಳೆಗಳಿಗೆ ಈ ಮಳೆಯಿಂದ ಹಿತವಾದ ಅನುಕೂಲವಾಗ್ತದೆ, ಹಣವು ಉಳಿಯುತ್ತೆ. ಹದವಾದ ಮಳೆ ಬಂದರಂತೂ ವಿದ್ಯುತ್ ಮೇಲಿನ ಅವಲಂಬನೆ ತಪ್ಪುತ್ತೆ, ಜನರೇಟರ್ಗಳು ಬೇಕಾಗೋದಿಲ್ಲ. ಮಳೆಯು ಮಂದಹಾಸ ಮೂಡಿಸಿ ಮನಸ್ಸುಗಳಿಗೆ ಮುದ ನೀಡುತ್ತೆ. ಇದುವರೆಗೆ ರೂಪಕ ಚೈತನ್ಯಕ್ಕೆ ಮುನ್ನುಡಿ ಯುಗಾದಿ ಕೇಳಿದಿರಿ. ರೂಪಕದ ರಚನೆ ಮತ್ತು ನಿರ್ಮಾಣ ವಿಜಯ್ ಅಂಗಡಿ. ಯುಗ ಯುಗಾದಿ ಕಳೆದರು ಯುಗಾದಿ ಮರಳಿ ಬರುತ್ತಿದೆ ಹೊಸತು ತರುತ್ತಿದೆ. ಈಗ ಕೇಳುವ ಕೃಷಿ ಮಾಹಿತಿ. ರೈತ ಬಂಧುವರೇ, ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಪೊನ್ನಂಪೇಟೆಯ ಅರಣ್ಯ ಮಹಾವಿದ್ಯಾಲಯದ ಡೀನ್ ಡಾಕ್ಟರ್ ಕುಶಾಲಪ್ಪ ಅವರು ಭತ್ತದ ಬೇಸಾಯಕ್ಕೆ ಸಂಬಂಧಿಸಿದಂತೆ ಕೆಲವು ಉಪಯುಕ್ತ ವಿಚಾರಗಳನ್ನು ಹಂಚಿಕೊಳ್ತಿದ್ದಾರೆ. ಭತ್ತವನ್ನು ಬರೀ ಲಾಭದಲ್ಲಿ ನೋಡೋದಕ್ಕಿಂತ ಅದನ್ನು ಇತರೆ ಕಸಬುಗಳಿಗೆ ಸಂಪರ್ಕಿಸಿಕೊಂಡು ಉಪಯೋಗಿಸ್ಕೊಂಡ್ರೆ ಒಳ್ಳೆಯದಂತ ಅಂದ್ಕೊಂಡು ಅವರ ಅಭಿಪ್ರಾಯ. ಭತ್ತದ ಗದ್ದೆಗಳಲ್ಲಿ ಶೇಖರಣೆ ಆಗುವ ನೀರನ್ನು ಕಾಫಿ ತೋಟಕ್ಕೆ ಬಳಕೆ ಮಾಡಿಕೊಳ್ಳೋದು ಅನುಕೂಲಕರ ಅಂದ್ಕೊಂಡು ತಮ್ಮ ಅನುಭವಗಳನ್ನು ಈ ಸಂದರ್ಭದಲ್ಲಿ ಹೇಳ್ತಿದ್ದಾರೆ. ಭತ್ತವನ್ನು ಬೆಳೆಸತಕ್ಕಂಥ ಒಬ್ಬ ರೈತನಾಗಿ ನಾನಿಲ್ಲಿ ನಿಂತಿದ್ದೇನೆ. ನನ್ನ ಜಮೀನಿಗೆ ಆನೆಗಳ ಕಾಟ ತುಂಬ ಇತ್ತು. ಈಗ ಸಣ್ಣ ಥರದಲ್ಲಿ ಎಲೆಕ್ಟ್ರಿಕಲ್ ಫೆನ್ಸಿಂಗ್ ಹಾಕ್ಕೊಂಡಿದ್ದೇವೆ. ಅದಕ್ಕೇನು ಹೆಚ್ಚು ಖರ್ಚಾಗೋದಿಲ್ಲ. ಆ ಒಂದು ಸಣ್ಣ ಪ್ರಯತ್ನದಿಂದ ಭತ್ತದಲ್ಲಿ ಬರ್ತಕ್ಕಂತಹ ದುಡ್ಡಿಗಿಂತ ಹೆಚ್ಚಾಗಿ ಅಲ್ಲಿಂದ ಸಿಗ್ತಕ್ಕಂತಹ ನೀರು ಕೆರೆಯಲ್ಲಿ ಬಾವಿಯಲ್ಲಿ ಕಾಫಿಗೆ ಬೇಕಾದಂತಹ ಸಂಪೂರ್ಣ ನೀರನ್ನು ನನ್ನ ಭತ್ತದ ಗದ್ದೆಯಲ್ಲಿರ್ತಕ್ಕಂಥ ಟ್ಯಾಂಕ್ನಲ್ಲೇ ನಾನು ಶೇಖರಿಸ್ಕೊಂಡಿರೋದು. ಈ ನಿಟ್ಟಿನಲ್ಲಿ ದಯವಿಟ್ಟು ಭತ್ತದಲ್ಲಿ ದುಡ್ಡಿಲ್ಲ ಅಂತ ಹೇಳೋರಿಗೆ ಬರ್ತಕ್ಕಂತಹ ನೀರಿನ ದುಡ್ಡಿನ ವ್ಯಾಲ್ಯೂಯೇಷನ್ ಹಾಕಿದರೆ ಅದು ಎಲ್ಲ ಥರದಲ್ಲೂ ಎಕನಾಮಿಕಲಿ ಅದು ವಯಬಲ್ ಆಗುತ್ತೆ. ನೆರೆ ರಾಜ್ಯ ಕೇರಳದಲ್ಲಿ ಭತ್ತವನ್ನು ಬೆಳೆಸೋದು ನಿಲ್ಲಿಸಿ ಇವತ್ತು ಕರ್ನಾಟಕ ಆಂಧ್ರದಿಂದ ಭತ್ತ ಬರದೇ ಇದ್ದರೆ ಅವರು ಬರಗಾಲಕ್ಕೆ ಹೋಗ್ತಾರೆ. ಕೊಡಗಿನ ಸ್ಥಿತಿ ಇದಾಗೋದು ಬೇಡ. ಮುಂದಿನ ದಿವಸಗಳಲ್ಲಿ ದಯವಿಟ್ಟು ಒಂದನ್ನು ಮನಸ್ಸಲ್ಲಿಟ್ಕೊಳ್ಳಿ. ಯಾವಾಗ ನಮ್ಮ ನೀರಾವರಿ ಆಧಾರಿತ ಪ್ರದೇಶಗಳಿದೆ, ಮಂಡ್ಯ ಇರ್ಬೋದು ಅಥವಾ ಉತ್ತರ ಕರ್ನಾಟಕ ಇರ್ಬೋದು, ಆ ಡ್ಯಾಮ್ಸಲ್ಲಿ ನೀರಿಲ್ಲದೆ ಇದ್ದಾಗ ಎಲ್ಲಿಗೆ ಹೋಗ್ತಾರೆ ಭತ್ತ ಬೆಳೀಲಿಕ್ಕೆ? ನಿಮಗೆ ಮಾಡೋಕ್ಕಾಗದೇ ಇದ್ರೆ ಮಾಡಲಿಕ್ಕೆ ಜನ ಇದ್ದಾರೆ. ದಯವಿಟ್ಟು ಭತ್ತವನ್ನು ಬೆಳೀಲಿಕ್ಕಾಗೋದಿಲ್ಲ ಅಂತ ಯಾರೂ ಹೇಳಬೇಡಿ. ಕೊಡಗು ಉಳಿಬೇಕಾದ್ರೆ ಬೇರೇನೂ ಮಾಡಬೇಕಾಗಿಲ್ಲ, ಭತ್ತದ ಕೃಷಿ ಹಿಂದಕ್ಕೆ ಬಂದರೆ ಸಾಕು. ಇದು ಒಂದು ವಿಷಯ ಆದರೆ ಕೊಡಗು ಉಳಿತದೆ ಅಂತ ಹೇಳುವಂತಹ ಒಂದು ಧೈರ್ಯ ನಮಗೆಲ್ರಿಗೂ ಇದೆ. ಮೊದಲಿಗಿಂತ ಹೆಚ್ಚಾಗಿ ಮೆಕನೈಸೇಷನ್ ಬಂದಿರೋದ್ರಿಂದ ಎಷ್ಟು ಜಾಸ್ತಿ ಆಗಿರ್ಬೋದು? ಪ್ರತಿ ವರ್ಷ ಒಂದು 1,000-2,000 ಎಕರೆ ಜಾಸ್ತಿ ಆಗ್ತಾ ಇಲ್ವಾ? ಪ್ರತಿ ವರ್ಷ 2,000-2,500-3,000 ಎಕರೆ ಭತ್ತ ಹೊಸದಾಗಿ ಇವತ್ತು ಯಾಂತ್ರಿಕತೆ ಮುಖಾಂತರ ಹೆಚ್ಚೆಚ್ಚು ಆಗ್ತಾ ಇದೆ. ಹಾಗಾಗಿ ಮುಂದಿನ ದಿವಸಗಳಲ್ಲಿ ಈ ಒಂದು ಭತ್ತದ ಕೃಷಿಗೆ ಇನ್ನೂ ಹೆಚ್ಚಿನ ಒಂದು ಸಹಕಾರ ಸಿಗುವಂತಾಗಲಿ ಅಂತ ಹೇಳ್ತಾ ಇದ್ದೇನೆ. ಇದುವರೆಗೆ ಪೊನ್ನಂಪೇಟೆಯ ಅರಣ್ಯ ಮಹಾವಿದ್ಯಾಲಯದ ಡೀನ್ ಡಾಕ್ಟರ್ ಸಿ ಜಿ ಕುಶಲಪ್ಪ ಅವರು ಭತ್ತದ ಕೃಷಿಯನ್ನು ಕೈಬಿಡಬೇಡಿ ಅಂದ್ಕೊಂಡು ನಿಮ್ಮೊಂದಿಗೆ ಮನವಿ ಮಾಡಿದ ಸಂಗತಿಯನ್ನು ಆಲಿಸಿಕೊಂಡ್ರಿ. ಈಗಲೂ ಕೊಡಗು ಹೊಲದಲ್ಲೇ ರಾಜ್ಯದ ಬಹಳಷ್ಟು ಭಾಗಗಳಲ್ಲಿ ಇಷ್ಟಪಟ್ಟು ಭತ್ತವನ್ನು ಸಾಗುವಳಿ ಮಾಡೋದಿದೆ. ಒಂದು, ಜಮೀನನ್ನು ಹಾಳುಬಿಡೋದು ಒಳ್ಳೆಯದಲ್ಲ. ಹಾಗೆ ಕೆಲಸ ಮಾಡಿದರೆ ಭತ್ತದಲ್ಲೂ ಲಾಭ ಮಾಡ್ಬೋದು, ಹುಲ್ಲು ಪಡಿಬೋದು, ನಿತ್ಯದ ಬಳಕೆಗೆ ಅಕ್ಕಿ ಸಿಗುತ್ತೆ, ಹುಲ್ಲಿನ ಮಾರಾಟನೂ ಆಗ್ತದೆ, ಹೀಗೆ ಜನಗಳಿಗೆ ಉದ್ಯೋಗ ಕೊಡಬಹುದು, ನೀವು ತೊಡಗಿಸಿಕೊಂಡು ಆನಂದವನ್ನು ಅಥವಾ ಅನುಭವವನ್ನು ಪಡಿಬಹುದು ಅಂದ್ಕೊಂಡು ಭತ್ತದ ಕೃಷಿ ಹೇಳ್ತಾ ಹೋಗ್ತದೆ. ಭತ್ತದಲ್ಲಿ ಇವತ್ತು ಸಾಕಷ್ಟು ವೈವಿಧ್ಯಮಯವಾದ ತಳಿಗಳಿದ್ದಾವೆ. ಕೊಡಗಿನಲ್ಲಿ 10-20 ತಳಿಗಳನ್ನು ಇಲ್ಲಿನ ಕೃಷಿಕರು ಸಾಗುವಳಿ ಮಾಡ್ತಿದ್ದಾರೆ. ರೈತ ಬಾಂಧವರೇ, ಏನೇ ಕಷ್ಟಗಳು ಬಂದರೂ ಅದಕ್ಕೆ ಪರಿಹಾರಗಳು ಸೃಷ್ಟಿ ಆಗ್ತಾ ಇರ್ತವೆ. ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ ಇದ್ದದ್ದೇ. ಅದನ್ನು ಹುಡುಕುವ ವಿಚಾರಗಳನ್ನು ಗ್ರಹಿಸಿಕೊಂಡು ಅನುಷ್ಠಾನ ಮಾಡಿಕೊಳ್ಳುವ ನಿಟ್ಟಿನಲ್ಲಿ ನಾವು ಗಮನ ಹರಿಸಿದರೆ ಎಷ್ಟೋ ಸಂಗತಿಗಳು ಕಷ್ಟ ಅಂತ ಅನಿಸೋದಿಲ್ಲ, ಸಮಸ್ಯೆ ಅಂತ ಅಂದ್ಕೊಂಡು ನಾವು ಭಾವಿಸಬೇಕಾಗಿಲ್ಲ. ಕೊಡಗಿನಲ್ಲಿ ಸಹಜವಾದ ಮಳೆಗೆ ಭತ್ತ ಬೆಳೆದು ಬಿಡುತ್ತೆ. ನಿಮ್ಮ ಇತಿಮಿತಿಯಲ್ಲಿ ಕೆಲಸಗಳನ್ನು ಮಾಡಿದರೆ ಖಂಡಿತವಾಗಿಯೂ ಹೊರೆದಾಯಕ ಆಗುವುದಿಲ್ಲ ಭತ್ತದ ಕೃಷಿ. ಈಗಂತೂ ಕೃಷಿ ಇಲಾಖೆ ಭತ್ತದ ಕೃಷಿಗೆ ಉತ್ತೇಜನ ನೀಡ್ತಾ ಇದೆ. ಹಾಗೆ ಯಂತ್ರೋಪಕರಣಗಳು ಬಂದಿದ್ದಾವೆ. ಭತ್ತದ ಸಸಿ ನಾಟಿಗೆ ಯಂತ್ರಗಳು ಬಂದಿರೋದ್ರಿಂದ ಕೆಲಸ ಸುಲಭ ಆಗ್ತದೆ. ಕೆಲವಾರು ಭಾಗಗಳಲ್ಲಿ ಬರೀ ಬೀಜಗಳನ್ನೇ ಎರಚಿಬಿಟ್ಟು ಭತ್ತವನ್ನು ಬೆಳೆಯೋದಿದೆ. ಕೊಡಗಿನಲ್ಲೂ ಕೆಲವಾರು ರೈತರು ಈ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಿ ಫಲ ಕಂಡಿದ್ದಾರೆ. ಹಾಗೆ ಸೀಡ್ ಡ್ರಮ್ಮರ್, ಇದನ್ನು ಉಪಯೋಗಿಸಿಕೊಂಡು ಭತ್ತವನ್ನು ಸಾಗುವಳಿ ಮಾಡಬಹುದು. ಇಳುವರಿಯೂ ಹೆಚ್ಚಿಗೆ ಸಿಗುತ್ತೆ, ಭತ್ತದ ಬಿತ್ತನೆ ಬೀಜನೂ ಕಮ್ಮಿ ಸಾಕು, ಇತರೆ ಅನುಕೂಲಗಳು ಇದ್ದಾವೆ. ಮನಸ್ಸು ಮಾಡಿದರೆ ಯಾವುದೂ ಕಷ್ಟ ಆಗಲ್ಲ ರೈತ ಬಾಂಧವರೇ. ಇದುವರೆಗೆ ಕೃಷಿ ಮಾಹಿತಿ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಡಾಕ್ಟರ್ ವಿಜಯ್ ಅಂಗಡಿ. ಇದುವರೆಗೆ ಇಂದಿನ ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ಯುಗಾದಿ ಹಬ್ಬದ ಹಿನ್ನೆಲೆಯಲ್ಲಿ ರೂಪಕ ಚೈತನ್ಯಕ್ಕೆ ಮುನ್ನುಡಿ ಯುಗಾದಿ ಕೇಳಿದಿರಿ. ಜೊತೆಗೆ ಮಾರುಕಟ್ಟೆ ಧಾರಣೆ

ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ರಾಷ್ಟೀಯ ಬಾಯಿ ಆರೋಗ್ಯ ಮತ್ತು ದಂತಭಾಗ್ಯ ಯೋಜನೆ ಕಾರ್ಯಕ್ರಮದಡಿಲಿ ಕೊಡಗು ದಂತ ಮಹಾವಿದ್ಯಾಲಯ ವಿರಾಜಪೇಟೆ ಇವರ ಸಹಭಾಗಿತ್ವದಲ್ಲಿ ವಿಶ್ವ ಬಾಯಿ ಆರೋಗ್ಯ ದಿನದ ಪ್ರಯುಕ್ತ ಬಾಯಿ ಆರೋಗ್ಯದ ಅರಿವು ಮೂಡಿಸಿಕೆ ಜಾಥಾ ಕಾರ್ಯಕ್ರಮಕ್ಕೆ ಆರೋಗ್ಯಾಧಿಕಾರಿ ಡಾಕ್ಟರ್ ಸತೀಶವು ಚಾಲನೆ ನೀಡಿದರು. ಜಿಲ್ಲಾ ನೋಡಲ್ ಅಧಿಕಾರಿ ಡಾಕ್ಟರ್ ರೇವಣ್ಣವು ಮಾತಾಡಿ ಬಾಯಿಯ ಆರೋಗ್ಯ ಸದಾ ಕಾಪಾಡಿಕೊಡಕುತ್ತನ್ನು ಹೇಳಿದರು. ಆಧುನಿಕ ಕೃಷಿಯಲ್ಲಿ ಡ್ರೋನ್ ತಂತ್ರಜ್ಞಾನ ಬಳಸಿ ಕೀಟನಾಶಕ ಮತ್ತು ಬೆಳೆ ಪೋಷಕಾಂಶಗಳನ್ನು ಪರಿಣಾಮಕಾರಿಯಾಗಿ ಹಾಗೆ ನಿಖರ ಆಗಿ ಸಿಂಪಡಿಸುವ ಮೂಲಕ ಉತ್ಪಾದನೆಯನ್ನು ಹೆಚ್ಚಿಸಕ್ಕೆ, ಡ್ರೋನ್ ಬಳಸಿ ಸಿಂಪಡಿಸುವ ಮೂಲಕ ಶ್ರಮ ಸಮಯನ ಉಳಿಸಿಕೆ ಮತ್ತು ಕಾರ್ಮಿಕರ ಅವಲಂಬನೆಯನ್ನು ಕಡಿಮೆ ಮಾಡುವ ಮೂಲಕ ರೈತರಿಗೆ ಪ್ರಯೋಜನ ಇದೆ. ಆ ನಿಟ್ಟಿನಲ್ಲಿ ರೈತರ ಅನುಕೂಲಕ್ಕಾಗಿ ಭಾರತೀಯ ಸಂಬಾರ ಬೆಳೆಗಳ ಸಂಶೋಧನಾ ಸಂಸ್ಥೆ ಅಪ್ಪಂಗಳ ಪ್ರಾದೇಶಿಕ ಕೇಂದ್ರದ ಕೃಷಿಯಲ್ಲಿ ಡ್ರೋನ್ ಬಳಕೆ ಬಗ್ಗೆ ಇತ್ತೀಚೆಗೆ ಸರಣಿ ಪ್ರಾತ್ಯಕ್ಷತೆ ನಡೆಸಲಾಯಿತು. ಜಿಲ್ಲೆನ ಪ್ರಮುಖ ಅಣೆಕಟ್ಟಾದ ಹಾರಂಗಿ ಅಣೆಕಟ್ಟನ ಎಡಭಾಗದ ಮುಖ್ಯ ನಾಲಿನ ಅಭಿವೃದ್ಧಿ ಕಾಮಗಾರಿಗಳಿಗೆ ಸಚಿವ ಸಂಪುಟ ತೀರ್ಮಾನ ಕೈಗೊಂಡಂಗೆ ಈಗಾಗಲೇ ಕಾವೇರಿ ನೀರಾವರಿ ನಿಗಮದ ಮೂಲಕ 50 ಕೋಟಿ ಹಣ ಬಿಡುಗಡೆಯಾದ ಹಿನ್ನೆಲೆಯಲ್ಲಿ ಹಾರಂಗಿ ಅಣೆಕಟ್ಟಿನ ಹತ್ತಿರದ 7ನೇ ತೂಬಿನವರೆಗೆ ದುರಸ್ತಿಗೆ ಸಂಬಂಧಪಟ್ಟಂಗೆ ಕಾಮಗಾರಿಗಳಿಗೆ ಟೆಂಡರ್ ಪ್ರಕ್ರಿಯೆ ನಡೆಸ್ತಾ ಇದ್ದು ಹೊಸದಾಗಿ ಮಾಡುವ ಕೆಲಸ ಶುರು ಆದಂತೇಳಿ ಶಾಸಕರಾದ ಅಪ್ಪಚ್ಚು ರಂಜನವು ಹೇಳಿದರು. 80 ವರ್ಷ ಮೇಲಿರುವ ಹಿರಿಯರು, ವಿಕಲಚೇತನರು, ಕೋವಿಡ್-19 ಸೋಂಕಿತ ವ್ಯಕ್ತಿಗ ಅಗತ್ಯ ಸೇವೆ ಇರುವವು ಮತಗಟ್ಟೆಗೆ ಮತದಾನ ಮಾಡಿಕೆ ಚುನಾವಣಾ ಆಯೋಗ ಅವಕಾಶ ಮಾಡಿಟ್ಟು ಈ ಅವಕಾಶನ ಅರ್ಹತೆ ಇಡವು ಪಡ್ಕಣಕ್ಕೆ ತಿಳಿ ಜಿಲ್ಲಾಧಿಕಾರಿ ಡಾಕ್ಟರ್ ಬಿ ಸಿ ಸತೀಶವು ತಿಳಿಸಳು. ಬೂತ್ ಮಟ್ಟದ ಅಧಿಕಾರಿಗ ಮತದಾನ ಕೇಂದ್ರವಿರುವ ಪ್ರದೇಶದಲ್ಲಿ ಚುನಾವಣಾಧಿಕಾರಿಗ ಒದಗಿಸಿದ ವಿವರಗಳ ಅನುಸಾರ ಎವಿಎಸ್ಸಿ ಪ್ರವರ್ಗಗಳಲ್ಲಿನ ಗೈರು ಹಾಜರಿ ಮತದಾರರ ಮನೆಗಳಿಗೆ ನೀಡಿ ಸಂಬಂಧಪಟ್ಟ ಮತದಾರರಿಗೆ ನಮೂನೆ 12D ವಿತರಿಸಿ ಮತದಾರರಿಂದ ನಮೂನೆ ಪಡ್ಕೊಂಡ್ವೆ, ಮತ್ತೆ ಪ್ರತ್ಯೇಕ ಪಟ್ಟಿ ತಯಾರಿಸಲಾದ ತಿಳಿಯವು ಹೇಳಿದರು. ಕರ್ನಾಟಕ ಅರಣ್ಯ ಇಲಾಖೆನ ಕೊಡಗು ವೃತ್ತಲ್ಲಿ ಒಟ್ಟು 5 ಆನೆಕಾವಾಡಿಗ ಹುದ್ದೆ ನೇಮಕಾತಿ ಮಾಡಿಕೆ ಅರ್ಜಿ ಕರೆದಳು. ಅರ್ಜಿ ಹಾಕಿಕೆ ಮಾರ್ಚ್ 3 ಏಪ್ರಿಲ್ 29 ಕಾಲಾವಕಾಶ ಉಂಟು. ಜಾಸ್ತಿ ಮಾಹಿತಿಗೆ ಸಂಬಂಧಪಟ್ಟ ಜಾಲತಾಣದ ಮಾಹಿತಿನ ಪಡ್ಕೊಳ್ಳಕು. ಅರೆಸೇನಾ ಪಡೆ ನಿವೃತ್ತಿ ಯೋಧರ ಸಮಾವೇಶ ನಾಳೆ ಹೊತ್ತರೆ 10:30 ಪೊನ್ನಂಪೇಟೆ ತಾಲೂಕಿನ ಗೋಣಿಕೊಪ್ಪದ ಪರಿಮಳ ಮಂಗಳ ವಿಹಾರ ಸಭಾಬಾಡಲಿ ನಡೆದಿದೆ. ಮಾಜಿ ಯೋಧರು ಅನುಭವಿಸುತ್ತಿರುವ ಸಮಸ್ಯೆಗ ಕುಂದುಕೊರತೆಗಳ ಬಗ್ಗೆ ಸಭೆ ನಡೆದಿದೆ. ಅಡ್ವೊಕೇಟ್ ಜನರಲ್ ಮತ್ತು ಸಮಾಜ ಸೇವಕರಾದ ಅರುಣ್ ಮಾಚೆಯವು ಸಮಸ್ಯೆಗಳ ಬಗ್ಗೆ ಸಮಾಲೋಚಿಸಿ ವಿಚಾರ ವ್ಯಕ್ತಪಡಿಸಿವೆ. ಮಾರ್ಚ್ 31 ಏಪ್ರಿಲ್ 15 10ನೇ ತರಗತಿ ವಾರ್ಷಿಕ ಪರೀಕ್ಷೆ ಶುರು ಆಗುವ ಹಿನ್ನೆಲೆಯಲ್ಲಿ ಕೆಎಸ್ಆರ್ಟಿಸಿ ಬಸ್ಗಳಲ್ಲಿ ಪುಕ್ಕಟೆಯಾಗಿ ಹಾಲ್ ಟಿಕೆಟ್ ತೋರಿಸಿ ಪರೀಕ್ಷೆ ಬರೆಯಕ್ಕೆ ಹೋಗಿ ಅವಕಾಶ ನೀಡಿದ್ದು, ಈ ಅವಕಾಶನ ನಿಗದಿ ಮಾಡಿದ ದಿನದಂದು 10ನೇ ತರಗತಿ ವಿದ್ಯಾರ್ಥಿಗ ಸದುಪಯೋಗ ಪಡ್ಕೊಳ್ಳುವಂಗೆ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯು ತಿಳಿಸಲು. ಮಡಿಕೇರಿ ECHS ಪಾಲಿಕ್ಲಿನಿಕ್ನ ಮಡಿಕೇರಿನ ವೈದ್ಯರು 27-30 ಲಭ್ಯ ಇರದಲೆ ಎಂದು ನನಗೆ ಔಷಧಿ ವಿತರಣೆ ಇದ್ದದೆ ಹಾಗೆ 31 ವೈದ್ಯರು ಲಭ್ಯ ಇದ್ದವೆ. ವಿರಾಜಪೇಟೆನ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಹಾಕಿ ಟ್ರಸ್ಟ್ ಕಡೆಯಿಂದ 27ನೇ ವರ್ಷದ ಹೈದಗೂಡೆಗಳ ಉಚಿತ ಹಾಕಿ ತರಬೇತಿ ಶಿಬಿರನ 26 ಹೊತ್ತರೆ 7 9 ವಿರಾಜಪೇಟೆ ಜೂನಿಯರ್ ಕಾಲೇಜಿನ ಮೈದಾನದಲ್ಲಿ ಏರ್ಪಡಿಸಲಾಗಿತ್ತು. ಚೆನ್ನೈಲಿ ಜರುಗಿದ ಇಂಡಿಯನ್ ನ್ಯಾಷನಲ್ ರೇಸಿಂಗ್ ಚಾಂಪಿಯನ್ಶಿಪ್ ಮೋಟರ್ ರ್ಯಾಲಿನ 4 ವಿಭಾಗದಲ್ಲಿ ಕೊಡಗಿನ ಅಭಿನವ್ ರಾಯ್ ಸುರ್ಣ ಸ್ಥಾನದೊಟ್ಟಿಗೆ ಚಾಂಪಿಯನ್ ಆಗಿ ಹೊರಹೊಮ್ಮಿದಳು. ಕಾಸರಗೋಡು ಜಿಲ್ಲಾ ಕನ್ನಡ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘದ ಕಡೆಯಿಂದ ನೀಡುವ ಪ್ರಭಾಕರ್ ಕಲ್ಲೂರಾಯ ವಾರ್ಷಿಕ ದತ್ತಿ ಪ್ರಶಸ್ತಿಗೆ ಹಿರಿಯ ಪತ್ರಕರ್ತ ಅಜ್ಜಿಮಡ ರಮೇಶ್ ಕುಟ್ಟಪ್ಪವು ಆಯ್ಕೆಯಾಗಳು. ರಾಜ್ಯ ಸರ್ಕಾರ ಹೊಸದಾಗಿ ಘೋಷಣೆ ಮಾಡಿರುವ ಕೊಡಗು ವಿಶ್ವವಿದ್ಯಾನಿಲಯದ ಸುರುಣ ಕುಲಪತಿಯಾಗಿ ಬಾಗಲಕೋಟೆ ತೋಟಗಾರಿಕಾ ವಿಶ್ವವಿದ್ಯಾನಿಲಯದ ಡಾಕ್ಟರ್ ಅಶೋಕ್ ಸಂಗಪ್ಪ ಅವರ್ ಇವರನ್ನು ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಸಿಎನ್ ಅಶ್ವಥ್ ನಾರಾಯಣವು ನೇಮಕ ಮಾಡಿ ಆದೇಶ ಹೊರಡಿಸಳು. ತುರ್ತು ಹಂಗೆ ಆಪತ್ಕಾಲಲ್ಲಿ ಶ್ರೀಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆನ ಶೌರ್ಯ ತಂಡದ ನೆರವು ಪಡೆಯಕ್ಕೆ ತಿಳಿ ಯೋಜನೆನ ಸೋಮರ್ಪೇಟೆ ತಾಲೂಕು ಯೋಜನಾಧಿಕಾರಿ ರೋಹಿತವು ತಿಳಿಸಳು. ಸುತ್ತಮುತ್ತಲಿನ ಪ್ರದೇಶದಲ್ಲಿ ನಡೆಯುತ್ತಿರುವ ಅಪಘಾತ ಮುಂತಾದ ತುರ್ತು ಹಂಗೆ ಆಪತ್ಕಾಲಲ್ಲಿ ತೊಂದರೆಗೆ ಒಳಗಾದವರ ನೆರವಿಗೆ ಶ್ರೀ ವೀರೇಂದ್ರ ಹೆಗ್ಗಡೆಯವರ ಗ್ರಾಮಾಭಿವೃದ್ಧಿ ಯೋಜನೆ ಮೂಲಕ ಶೌರ್ಯ ತಂಡ ರಚಿಸಿ ಇದರಲ್ಲಿ ಈಜುಗಾರರು, ಮರಹತ್ತವು, ಚಾಲಕರು ಸೇರಿದಂಗೆ ಇನ್ನಿತರ ಪರಿಣಿತರು ಒಳತೇಳಿ ಹೇಳಿದರು. ಇಲ್ಲಿಗೆ ಇಂದಿನ ಸುದ್ದಿ ಚಂಪೆ ಮುಕ್ತ. ಸುದ್ದಿ ಜಂಪೆ ಪ್ರಸಾರವಾಯಿತು. ದಿಸ್ ಹೆಲ್ಮೆಟ್ ಫಿಟ್ಸ್ ಬೆಟರ್. ಐ ಬೈ ದಿಸ್ ಒನ್, ಬಟ್ ಆರ್ ಯು ಶ್ಯೂರ್ ಅಬೌಟ್ ಇಟ್ಸ್ ಸೇಫ್ಟಿ ಫೀಚರ್ಸ್? ಡೋಂಟ್ ವರಿ, ದಿಸ್ ಹೆಲ್ಮೆಟ್ ಇಸ್ ISI ಸರ್ಟಿಫೈಡ್. ಅಂಡ್ ಹೌ ವಿಲ್ ಐ ನೋ ಇಫ್ ಇಟ್ಸ್ ಅಥೆಂಟಿಕ್? ಜಸ್ಟ್ ಬೈ ಡೌನ್ಲೋಡಿಂಗ್ ದ BIS ಕೇರ್ ಆಪ್, ವೇರ್ ಯು ಕ್ಯಾನ್ ಗೆಟ್ ಆಲ್ ದ ನೆಸೆಸರಿ ಡೀಟೇಲ್ಸ್ ಇನ್ ಎ ಕ್ಲಿಕ್. Be a vigilant consumer. Download the BIS Care app today to check the product's authenticity before purchase.

ಇದನ್ನ ರಿಪೇರಿ ಪಣಿಕ್ಕೆ ಸಂಬಂಧಪಟ್ಟನಕ್ಕೆ ಆಪಚ್ಚಕ್ಕೆ ಬೆರೆಯ ಕೆಲಸ ಕಾರ್ಯ ಶುರು ಮಾಡುವ ಅಂದು ಮಡಿಕೇರಿ ಕ್ಷೇತ್ರ ಶಾಸಕ ಮಂಡೇಪಂಡ ಅಪ್ಪಚುರಂಜನ್ ಅರಿಚಿಟ್ಟಿತು. ನಾಪದ ಕಾಲರ ತರಚ್ಚಕ್ಕೆ ಪಳೆಯದಾಯಿತುಳ್ಳ ಮುಖ್ಯ ಕಾಲುವೆ ಏರ ಮಳೆ ಲಿಂಜ ಪಿಂಜ ಕೆತ್ತೆ ದುಂಬಿತು ಸರಿಯಾಯಿತು ನೀರು ಪರಂಜಂಡಿಲ್ಲ. ರೈತಂಗಡ ಕೃಷಿಕ್ಕೆ ಇದು ಲಿಂಜ ತೊಂದರೆ ಆಯನುಂಡು. ಆಪಚ್ಚಕ್ಕೆ ಬೆರೆಯ ಈ ಪಣಿ ನತೀಪಾಂದು ಇವು ಇಲ್ಲಿಗೆ ಅಣ್ಣುಚಿ. ಆಜಾದಿ ಕಾ ಅಮೃತ್ ಮಹೋತ್ಸವ ಕಾರ್ಯಕ್ರಮತ್ರ ಅಡಿಲು ಭಾರತ ಸರ್ಕಾರತ್ರ ಯುವಜನ ವ್ಯವಹಾರ ಪಿಂಜ ಕ್ರೀಡಾ ಸಚಿವಾಲಯ ನೆಹರು ಯುವ ಕೇಂದ್ರ ಸಂಘಟನೆ ಯುವ ಸಂವಾದ ಇಂಡಿಯಾ ದಂಡಾಯರ್ತ ನಾಪತ್ತೇಳು ಅನ್ನುವ ಪುದಿಯ ಕಾರ್ಯಕ್ರಮ ಮಾಡಿಯನುಂಡು. ಸಮುದಾಯ ಅಭಿವೃದ್ಧಿ ಆಧಾರಿತ ಸಂಸ್ಥೆರ ಕೂಡುಕೂಟತ್ ದೇಶತರ ಎಲ್ಲಾ ರಾಜ್ಯ ಪಿಂಜ ಜಿಲ್ಲೆಲು ಬಪ್ಪ ತಿಂಗ ಏಪ್ರಿಲ್ ಒಂದಲಿಂಜ ಮೇ 31ಂಗತನೆ ಈ ಕಾರ್ಯಕ್ರಮ ನಡೆತುವ. ಈ ಪಂಚ್ ಪ್ರಾಣ್ ಕಾರ್ಯಕ್ರಮಕ್ಕೆ ಕೊಡಗು ಜಿಲ್ಲೆ